ಅರೋಮಾಥೆರಪಿ. ಇದು ಒಂದು ಕಾಂಪ್ಲಿಮೆಂಟರಿ ಅಂತ ಹೇಳ್ತಿದ್ವಿ ಮೊದಲು ನಾವು, ಯಾಕಂತಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಅರೋಮಾಥೆರಪಿಯನ್ನ ಉಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಅಫೋರ್ಡೆಬಲ್ ಅಂತ ಹೇಳ್ತೇವೆ, ಅಥವಾ ನಾವು ಹೆಚ್ಚು ದುಡ್ಡು ಖರ್ಚಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಸಾಮಾನ್ಯ ವರ್ಗದವರು ಕೂಡ ಅದನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದರದ್ದು ಲಾಭ ಪಡ್ಕೋಬಹುದು. ಯಾಕಂತಂದ್ರೆ ಹತ್ತು ಹಲವಾರು ನ್ಯಾಚುರಲ್ ಸುಗಂಧದ ಎಣ್ಣೆಗಳೇನಿದಾವೆ ಅವುಗಳನ್ನ ಬಳಸಿಬಿಟ್ಟು ಅರೋಮಾಥೆರಪಿಯಲ್ಲಿ ವಿವಿಧ ರೋಗಗಳಿಗೆ ಇವತ್ತ ಕಾಯಿಲೆ ಒಂದು ಗುಣಪಡಿಸತಕ್ಕಂತ ಒಳ್ಳೆ ಒಂದು ಥೆರಪಿ ಅಂತ ಹೇಳಬಹುದು. ಸೊ ಇದರಲ್ಲಿ ನಮ್ಮ ರೈತರಿಗೆ ಸುಗಂಧದ ಎಣ್ಣೆಯನ್ನ ಬಟ್ಟೆ ಇಳಿಸುವ ಮುಖಾಂತರ ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಅವರು ಅದರಲ್ಲಿ ಲಾಭ ಪಡ್ಕೋಬಹುದು. ಸೊ ಇದು ಒಂದು. ಅಲ್ಲದೆ ನ್ಯಾಚುರಲ್ ಡೈ ಅಂತ ಹೇಳ್ತೇವೆ, ಅಥವಾ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಬಣ್ಣಗಳು. ಈ ಔಷಧಿ ಗಿಡಗಳು ತಮ್ಮ ಔಷಧೀಯ ಗುಣ ಹೊಂದೋದಲ್ಲದೇನೆ ಸಾಕಷ್ಟು ನ್ಯಾಚುರಲ್ ಡೈಸ್, ನ್ಯಾಚುರಲ್ ಬಣ್ಣ ಇರತಕ್ಕಂತ ಗಿಡಗಳು ಕೂಡ ನಮ್ಮಲ್ಲಿ ಇರ್ತಾವೆ. ಸೊ ಅವು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ರಂಗಮಲ್ಲಿ ಅಂತಕ್ಕಂಥದ್ದು, ಅನಾಟೋ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ. ಸೊ ಅದರ ಒಂದು ಬೀಜದ ಎರಿಲ್ ಅಂತ ಹೇಳ್ತೇವೆ, ಬೀಜದಲ್ಲಿ ಮೇಲೆ ಇರತಕ್ಕಂತ ಎರಿಲ್ ನಲ್ಲಿ ಆರೆಂಜ್ ಕಲರ್ ಅಂದ್ರೆ ಕೇಸರಿ ಬಣ್ಣ ಕೊಡ್ತಕ್ಕಂತ ಒಂದು ನೈಸರ್ಗಿಕವಾದಂತ ಬಣ್ಣ ಸಿಗ್ತದ. ಸೊ ಆ ನೈಸರ್ಗಿಕವಾದಂತ ಬಣ್ಣವನ್ನ ಫುಡ್ ಪ್ರಾಡಕ್ಟ್ಸ್ ನಲ್ಲಿ ಸಾಕಷ್ಟು ಉಪಯೋಗ ಮಾಡತಕ್ಕಂಥದ್ದು. ಅಲ್ದನೆ ಇಂಡಿಗೋ ಅಂತಕ್ಕಂಥದ್ದು, ಇದು ಒಂದು ಔಷಧೀಯ ಗಿಡ, ಅಲ್ದನೆ ನ್ಯಾಚುರಲ್ ಬಣ್ಣ ಕೊಡ್ತಕ್ಕಂತ ಗಿಡ. ಸೊ ಆ ಗಿಡವನ್ನ ಸರಿಸುಮಾರವಾಗಿ ಈಗ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಯೂಸ್, ಇದು ಹಳೆ ಕಾಲದಿಂದ ಕೂಡ ಬಂದಂತ ಗಿಡ. ಸೊ ಇದು ಜೀನ್ಸ್ ಪ್ಯಾಂಟ್ಗೆ, ಬಹುಶಃ ನಮ್ಮ ಒಂದು ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ಗೆ ಆಗಲಿ, ಅಲ್ದನೆ ಮ್ಯಾಟ್ಸ್ಗೆ ಆಗಲಿ, ಹತ್ತು ಹಲವಾರು ವಿವಿಧ ಒಂದು ದಿನನಿತ್ಯ ಬಳಕೆಯಲ್ಲಿ ಇರತಕ್ಕಂತ ವಿವಿಧ ಒಂದು ಈ ಡ್ರೆಸ್ ಮಟೀರಿಯಲ್ಗೆ ಆಗಲಿ ಬಣ್ಣ ಹಾಕ್ತಕ್ಕಂತ ಒಂದು ನ್ಯಾಚುರಲ್ ಡೈ. ಅಲ್ದನೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಅಂತಂದ್ರೆ ಹೆನ್ನ ಅಥವಾ ಮೆಹಂದಿ ಅಂತ ಕರಿತೀವಿ. ಆ ಮೆಹಂದಿಯನ್ನ ಸರಿಸುಮಾರವಾಗಿ ಈ ಮದುವೆ ಸಮಾರಂಭಗಳಲ್ಲಿ ಮತ್ತು ಹತ್ತು ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಹೆನ್ನ ಅಥವಾ ಮೆಹಂದಿಯನ್ನ ಉಪಯೋಗ ಮಾಡತಕ್ಕಂಥದ್ದು. ಇದು ಈ ಗಿಡದಿಂದ ತಯಾರಾದಂಥದ್ದು. ಸೊ ಅದನ್ನ ಕೈಗಳಿಗೆ ಹಾಕೋದ್ರಿಂದ ಆಗ್ಲಿ ಅಥವಾ ತಲೆಯಲ್ಲಿ ಕೂದಲುಗಳಿಗೆ ಹಾಕೋದ್ರಿಂದ ಆಗ್ಲಿ ದೇಹವನ್ನ ತಂಪು ಇಡ್ತಕ್ಕಂತ ಕ್ರಿಯೆ ಮಾಡ್ತದ. ಅಲ್ದನೆ ಈ ಹಲವಾರು ಚರ್ಮದ ರೋಗಗಳಿಗೆ ಇದು ಒಳ್ಳೆ ಮೆಡಿಸಿನ್ ಕೂಡ ಹೌದು. ಇದು ಅಲ್ದನೆ ಈ ಹರ್ಬಲ್ ಗುಲಾಲ್, ಬಹುಶಃ ನಾವು ಹೋಳಿ ಬಂತು ಅಂತಂದ್ರೆ ನಮ್ಮ ಒಂದು ವಿವಿಧ ವಾಟ್ಸಪ್ ಗ್ರೂಪ್ ನಲ್ಲಿ ನಾವು ಹೇಳ್ತಕ್ಕಂಥದ್ದು ನ್ಯಾಚುರಲ್ ಬಣ್ಣ ಬಳಸ್ರಿ, ನೈಸರ್ಗಿಕವಾದಂತ ಬಣ್ಣವನ್ನೇ ಬಳಸ್ರಿ ಅಂತಕ್ಕಂಥದ್ದು. ಇದು ನಮ್ಮ CSIR ಲಕ್ನೋದಲ್ಲಿ ಇರತಕ್ಕಂತ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಹರ್ಬಲ್ ಗುಲಾಲ್ ಅಂತಕ್ಕಂಥದ್ದು, ವೆಜಿಟೇಬಲ್ಸ್ ಬೇರೆ ಬೇರೆ ತರಕಾರಿಗಳಿಂದ ಮಾಡಿದಂತ ಹರ್ಬಲ್ ಗುಲಾಲ್ ಅಂತಕ್ಕಂತ ಬಣ್ಣಗಳು ಇವತ್ತು ನಮಗೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಸೊ ಅಂತ ಒಂದು ಬಣ್ಣಗಳನ್ನು ಕೂಡ ನಾವು ತಯಾರು ಮಾಡತಕ್ಕಂಥದ್ದು ನಿದರ್ಶನ. ಅದು ಅಲ್ಲದೆ ಇವತ್ತು ಬೇರೆ ಬೇರೆ ಹಲವಾರು ರಿಸರ್ಚ್ ಅಥವಾ ಎಕ್ಸ್ಪೀರಿಮೆಂಟ್ ಮಾಡತಕ್ಕಂಥದ್ದು, ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಕೋಳಿ ತತ್ತಿಯಲ್ಲಿ ಇರ್ತಕ್ಕಂಥ ಯೋಕ್ ಅಂತ ಏನ್ ಹೇಳ್ತೀವಿ ಅದರ ಬಣ್ಣವನ್ನು ಬದಲಾಯಿಸ್ತಕ್ಕಂಥದ್ದು. ಮೊದಲು ಯೆಲ್ಲೋ ಕಲರ್ ಸಿಗ್ತಿತ್ತು ಅಥವಾ ಹಳದಿ ಬಣ್ಣ ಸಿಗ್ತಿತ್ತು, ಅದರಲ್ಲಿ ಕ್ಯಾರೋಟಿನ್ ಅಂಶ ಹೆಚ್ಚಿರ್ತಕ್ಕಂಥದ್ದು, ನಮಗೆ ಆಂಥೋಸೈನಿನ್ ಅಂಶ ಹೆಚ್ಚಿರಬೇಕು ಅಂತಂದ್ರೆ ಈ ಎಗ್ ಯೋಕಿಗೆ ಅಥವಾ ಎಗ್ ಕಲರ್ ಬರಲಿಕ್ಕೆ ಈ ಕೋಳಿಗಳಿಗೆ ನಮ್ಮ ಸರಿಸುಮಾರು ಇತ್ತೀಚಿನ ದಿನದಲ್ಲಿ ಈ ಮ್ಯಾರಿಗೋಲ್ಡ್ ಅಂತ ಏನ್ ಹೇಳ್ತೀವಿ ಅಥವಾ ಚೆಂಡು ಹೂವಿನ ಕೆಂಪು ಚೆಂಡು ಹೂವಿನ ಪೆಟಲ್ಸ್ ನ ತಿನ್ನಿಸ್ತಕ್ಕಂಥದ್ದು. ಸೊ ಅದು ಒಂದು ವಿಶೇಷವಾದಂತ ಈ ಬಣ್ಣವನ್ನ ತಯಾರಿಸಿ ಉಪಯೋಗ ಮಾಡತಕ್ಕಂಥದ್ದು. ಸೊ ಅಲ್ದನೆ ನೀವು ಸಾಕಷ್ಟು ಬಾರಿ ನಾವು ಈ ಪೂಜಾ ಸಮಾರಂಭಗಳಲ್ಲಿ ಅಥವಾ ದೇವರ ಒಂದು ಪೂಜೆಯಲ್ಲಿ ಉಪಯೋಗ ಮಾಡತಕ್ಕಂತ ಹಲವಾರು ಔಷಧೀಯ ಗಿಡಗಳನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಈ ತುಳಸಿ ಆಗಿರ್ಬೋದು, ಅಲ್ದನೆ ದವನ, ಸೆಂಟೆಡ್ ಜಿರಾನಿಯಂ ಅಂತ ಹೇಳ್ತೇವೆ, ಪನ್ನೀರು ಗಿಡ ಅಂತ ಹೇಳ್ತೀವಿ, ಅಲ್ದನೆ ಈ ಸ್ಯಾಂಡಲ್ವುಡ್ ಅಂದ್ರೆ ಶ್ರೀಗಂಧದ ಕಟ್ಟಿಗೆಯಿಂದ ತಯಾರು ಮಾಡಿದಂತ ಒಂದು ಮಾಲೆ ಆಗಲಿ, ಅಥವಾ ಇತ್ತೀಚಿನ ಲಾವಂಚ ಬೆಳೆಯ ಒಂದು ಬೇರಿನ ಒಂದು ಗಾರ್ಲ್ಯಾಂಡ್ ಅಂತ ಹೇಳ್ತೇವೆ ಅಥವಾ ಮಾಲೆ ಕೂಡ ಇವತ್ತು ಮಾರ್ಕೆಟ್ ನಲ್ಲಿದ್ದಾವೆ. ಇವನ್ನ ಬೆಂಗಳೂರಿನಲ್ಲಷ್ಟೇ ಹೇಳೋದಾದ್ರೆ ಸರಿಸುಮಾರು ಟನ್ ಗಟ್ಟಲೆ ಪ್ರತಿ ದಿವಸ ಟನ್ ಗಟ್ಟಲೆ ಉಪಯೋಗ ಮಾಡತಕ್ಕಂಥದ್ದು. ಸೊ ಇದು ಒಂದು ಔಷಧೀಯ ಗಿಡಗಳನ್ನ ಔಷಧಿಗಾಗಿ ಅಲ್ಲದೇನೆ ನಾವು ಪೂಜೆಗೋಸ್ಕರ ಬೆಳೆಸಿ ಅದನ್ನ ಮಾರ್ಕೆಟ್ ಅನ್ನು ಕೂಡ ಮಾಡತಕ್ಕಂಥದ್ದು ಒಂದು ಉಪಯೋಗ. ಸೊ ಇನ್ನ ಬಹುಶಃ ನಾವು ಈ ಸ್ಟಾರ್ಟ್ ಅಪ್ ಬಂದ ಮೇಲೆ ಬಹಳಷ್ಟು